ಈ ಸಾಂಘಿಕವಾಗಿ ಅಥವಾ ಸಹಕಾರ ಸಂಘದ ರೂಪದಲ್ಲಿ ಕೃಷಿ ಮಾಡುವ ಈ ಮಹಿಳೆಯರ ಪರವಾಗಿ ಆರಾಳ್ ಭಾಗ್ಯಮ್ಮ ಇವರು ನಮ್ಮೊಂದಿಗೆ ನಮ್ಮ ಈ ಕಿಸಾನ್ ಮಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಭಾಗ್ಯಮ್ಮರೇ, ನಿಮ್ಮ ಸ್ವಂತ ಊರು ಯಾವುದಮ್ಮ? ಹೊಸ ಮಲ್ಪನಗುಡಿ. ಈಗ ನೀವು ಸಂಘ ಎಲ್ಲ ಮಾಡ್ಕೊಂಡಿದ್ದೀರಲ್ಲ, ಯಾವಾಗಲಿಂದ ಮಾಡ್ಕೊಂಡ್ರಿ? 6 ತಿಂಗಳಾಯ್ತು ಸರ್ ಸಂಘ ಮಾಡಕತ್ತಿ. ಸಂಘದಲ್ಲಿ ಮೊದಲೇ ಎಲ್ಲ ಏನು ಕೆಲಸ ಮಾಡ್ತಿದ್ರಿ ನೀವು? ನಾವು ಇದೇ ಕೂಲಿ ಕೆಲಸ ಮಾಡ್ತಿದ್ವಿ. ನೀವು ಹೊಟ್ಟೆಪಾಡಿಗೆ ನೀವೆಲ್ಲ ಕೂಲಿ ಕೆಲಸ ಮಾಡ್ತೀವಿ. ಸಂಘದ ಚಟುವಟಿಕೆಯಲ್ಲಿ ಏನ್ ಮಾಡ್ತಿದ್ರಿ ಮೊದಲು? ಉಳಿತಾಯ ಮಾಡೋದು ಈ ತರ ಎಲ್ಲ ಮಾಡ್ತಿದ್ರ? ಬೇರೆ ಕಡೆಗೆ ಉಳಿತಾಯ ಮಾಡ್ತಿದ್ವಿ ಸರ್. ವಾರ 100 ಕಟ್ಟೋದು ಆ ತರ ಮಾಡ್ತಿದ್ವಿ. ಇದೇನು ಗದ್ದೆಯಲ್ಲಿ ಏನ ನಾವು ಮಾಡಿದ್ದಿಲ್ಲ ಸರ್. ಇಲ್ಲ ಸರ್, ಅದ್ರ ಅನುಭವನೇ ಗೊತ್ತಿಲ್ಲ. ಇದ್ರಾಗ ಸೇರಿದಾಗ್ಲಿದ್ದ ಮಾಡಕತ್ತೀವಿ, ಆದ್ರೆ ನಮ್ಗೆ ಬೇಜಾರು ಅನ್ಸಿತ್ತು. ನೀವು ಈಗ ಅಂದ್ರೆ ಸಂಘದ ಮೂಲಕ ಕೃಷಿ ಮಾಡಬೇಕು, ಹಿಂಗೆಲ್ಲ ಎಲ್ಲರೂ ಒಟ್ಟಾಗಿ ಇಂಥದ್ದೆಲ್ಲ ಕೆಲಸ ಮಾಡಬೇಕು ಅಂತ ಯಾವಾಗ ಯಾರಿಂದ ನಿಮಗೆ ಇದೆಲ್ಲ ಪ್ರೇರಣೆ ಆಯಿತು? ಸಗಿ ಕಡೆಯಿಂದ ಲಕ್ಷ್ಮೀ ಮೇಡಮ್ ಅವರು ಬಂದು ಈ ಥರ ತಿಳಿಸಿದ್ರು ನಮಗೆ, ಈ ಥರ ಮಾಡಿ ಕೇಳ್ರಿ ಚೆನ್ನಾಗಿ ಆಗ್ತದೆ ಅಂತ ಹೇಳಿದಾಗ, ಅವಾಗ ನಾವು ಮೇಟಿ ಭಾಗ್ಯ ಅಂತ ಇದ್ದಾರೆ ಸರ್, ಅವರು ಈ ಥರ ಐತಿ ಮಾಡಣ್ರೇನು ಅಂತ ಕೇಳಿದಕ್ಕೆ ಆಯ್ತಂತಂದು ಎಲ್ಲರೂ ಒಪ್ಕೊಂಡಿದ್ವಿ ಸರ್, ಮಾಡಕತ್ತಿದ್ದೀವಿ. ಗದ್ದೆಯಲ್ಲಿ ಕೆಲಸ ಏನಿದ್ರು 7 ಮಂದಿನೂ ಹೋಗಿ ಗದ್ದೆಯಲ್ಲಿ ಕೆಲಸ ಮಾಡ್ತೀವಿ. ಗದ್ದೆ ನೀವು ಹೆಂಗೆ, ನಿಮ್ದು ಭೂಮಿ ಇತ್ತ ಅಥವಾ ಯಾರ್ದಾದ್ರೂ ಗದ್ದೆ ಗುತ್ತಿಗೆ ತಗೊಂಡ್ರ? ಈ ಗದ್ದೆ ಗುತ್ತಿಗೆಯನ್ನ ಯಾರಾದ್ರೂ ಕೊಡಿಸಿದ್ರ ಹೇಗೆ? ಸಖಿ ಕಡೆಯಲ್ಲಿದ್ದ ಕೊಡಿಸಿದ್ದಾರೆ, 3 ವರ್ಷ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದಾರೆ ಸರ್. ತರಕಾರಿಗಳು ಏನ್ ಬೆಳೆದ್ರು ನಾವು ತಗೊಂಡಿವಿ, ತಗೊಂಡ್ರು ಅದ್ರ ದುಡ್ಡು ಅದಕ್ಕೆ ಹಾಕಿ ಮತ್ತೆ ಬೀಜಗಳು ಎಲ್ಲ ತಗೊಂಡು ಅದೇ ಬೀಜಗಳು ನಾವು ಬರ್ತಾವಂತ ಸಸಿ ಹಾಕಿದ್ದೀವಿ ಸರ್, ಅಷ್ಟು ಮಾಡಿದೀವಿ ಸರ್. ಇದು ಡಿಕಂಪೋಸರು ಮತ್ತೆ ಎರಡಲ್ಲಿ ದ್ರಾವಣ ಸ್ಪ್ರೈ ಮಾಡದಿದ್ರೆ ಫಸ್ಟ್ ಎಲ್ಲ ಗಂಡ್ಮಕ್ಳನ್ನ ಬಿಟ್ಟಿದ್ವಿ ಸರ್ ನಾವು, ಅವ್ರನ್ನ ಬಿಟ್ಟಿದ್ದಕ್ಕೆ ನಮ್ಗೇನು ಇದು ಚೆನ್ನಾಗಾಗ್ಲಿಲ್ಲ, ಎದಕ್ಕೆ ಅವ್ರು ಸರಿ ಹೊಡೆದ್ರೋ ಇಲ್ಲ ಅನ್ನೋದು ಹಂಗ ಅನ್ಸಿತ್ತು ಸರ್. ಆಮೇಲೆ ನಾವೇ ಹೊಡಿತೀವಿ ಅದೇನು ದೊಡ್ಡದು ಅಂತಂದು ನಾವೇ ಎಲ್ಲರೂ ಸ್ಪ್ರೈ ಮಾಡಕತ್ತೀವಿ ಸರ್. ಹ್ಞೂ ಸರ್, ನಾವೇ ಹಾಕೊಂಡ್ವಿ, ಹಾಕೊಂಡು ಸ್ಪ್ರೈ ಮಾಡಿದ್ವಿ. ಅವರು ವಯಸ್ಸಾದವ್ರು ಇದ್ರೆ ಅವ್ರಿಗೆ ಬಿಡ್ತಿದ್ದಿಲ್ಲ ಸರ್, ಬೇಡ ನಿಮ್ದಿದ್ರೆ ನಾವು ಹೊಡಿತೀವಿ ನಾವು ಮಾಡ್ತೀವಿ ಅಂತ ನಾವೇ ಇದು ಮಾಡಿದ್ವಿ ಸರ್. ಡಿಕಂಪೋಸರ್ ಅದೇನಿದ್ರು 7 ಮಂದಿನೂ ಅಂಚೆ ಅನುಸರಿಸ್ಕೊಂಡು ಮಾಡ್ತಿದ್ವಿ ಸರ್. ಅಂದ್ರೆ ನೀವು ನಿಮ್ಮ ಸಂಘದ ಮೂಲಕ ಕೃಷಿ ಮಾಡಿದಿರಿ, ಆ ಕೃಷಿಯನ್ನ ಸಾವಯವ ಕೃಷಿನೇ ಮಾಡಿದಿರಿ? ಸಾವಯವ ಕೃಷಿನೇ ಮಾಡಿದ್ವಿ ಸರ್, ತರಕಾರಿ ಆದ್ರೂ ಸಾವಯವ, ಭತ್ತ ಬೆಳೆದಾದ್ರೂ ಸಾವಯವನೇ ಅವ್ರು ಹೇಳಿದ್ದನೆ ಮಾಡಿದ್ವಿ ಸರ್. ಇಲ್ಲಿ ಊರಲ್ಲಾದ್ರೂ ಏನ್ ಆತರ ಮಾಡಿದ್ರಿ ಅವ್ರು ಹೇಳ್ದಂಗೆಲ್ಲ ನಿಮ್ಗೆ ಏನ್ ಸಿಕ್ತತಿ, ಒಂದೊಂದು ಸೇರ್ಸತ್ತೆ ತಗೊಂಡ್ ಬರಂಗಿಲ್ಲ ಮನೆಗೆ ಅಂತ ಹೇಳಿದ್ರು. ಆತರ ಹೇಳ್ತಿದ್ರು, ನಾವು ಬರೋದ್ ನೋಡಿದ್ರೆ ಅಲ್ಲಿ ಕುಂತಿರೋರೆಲ್ಲ ನಗ್ತಿದ್ರು ಸರ್, ಕುರಿ ಹೊಡ್ಕೊಂಬಂದ್ರೆ ಆಡ್ಕೊಂಡ್ ನಗ್ತಿದ್ರು ಸರ್ ಅವರು. ಇವಾಗ ಅಷ್ಟೇನ್ ಫಲ ಸಿಕ್ಕಲ್ಲ ಸರ್, ನೋಡೋಣ ಈ ತರ ಫಸ್ಟಿಗೆ ನಾವು ಮಾಡಿವಲ್ಲ ಕೆಟ್ಟಾಯ್ತು, ಇನ್ನೂ ಆಯ್ತಲ್ಲ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಸರ್. ಅದಕ್ಕಿನ್ನ ಚೆನ್ನಾಗಿ ಬೆಳೆದು ಊರಲ್ಲಿ ತೋರಿಸ್ಬೇಕು ಅನ್ಕೊಂಡಿದ್ವಿ ಸರ್. ಈಗ ನಿಮ್ಗೆ ಅದು ಕಡಿಮೆ ಇಳುವರಿ ಬಂದ್ರೂ ಅದು ಲಾಸ್ ಅಲ್ವಲ್ಲ, ನೀವೇನು ಹೆಚ್ಚು ಖರ್ಚು ಮಾಡಿಲ್ಲ ಗೊಬ್ಬರ ಆಗಿರ್ಬೋದು ಅದಕ್ಕೆ ಇದಕ್ಕೆ ಅಂತ? ಖರ್ಚೇನ್ ಮಾಡಿಲ್ಲ ಸರ್, ಎರೆಹುಳ ಗೊಬ್ಬರ ಅವ್ರೆ ಸಾರ ಸಗಿ ಕಡೆಯಲ್ಲಿದ್ದಾನೆ ಕೊಡಿಸಿದ್ದಾರೆ, ಪ್ರತಿಯೊಂದು ಅವರೇ ಕೊಟ್ಟಿದ್ದಾರೆ, ಕೆಲಸ ಮಾಡೋ ಸಾಮಾನುಗಳು ಪ್ರತಿಯೊಂದು ಅವರೇ ಕೊಟ್ಟಿದ್ದೀವಿ ಸರ್, ನಾವು ಏನು ತಗೊಂಡಿಲ್ಲ. ಏನು ಇದು ನಾವು ಮಾಡ್ಕೊಂಡು ಹೋಗೋದ್ರಾಗ ಫಸ್ಟಿಗೆ ಅಷ್ಟೊಂದು ಗೊತ್ತಿಲ್ಲಲ್ಲ ಸರ್ ಇದನ್ನ, ಯಾಕದನ್ನ ಟೈಮ್ ತಪ್ಪಿ ಮಾಡಿದ್ವಿ ಸರ್. ಆಮೇಲೆ ಇವರು ವಿಜಯ್ ಸರ್ ಬಂದು ಈ ತರ ಅಲ್ಲಿದು ಅವರೇ ಕ್ಯಾನ್ ಹಾಕೊಂಡು ಸ್ಪ್ರೈ ಮಾಡಿ ತೋರಿಸಿದ್ರು ಸರ್, ಈ ತರ ಮಾಡ್ಬೇಕು ನೀವು, ಈ ತರ ಎಲ್ಲ ಸ್ಪ್ರೈ ಮಾಡ್ಬೇಕು, ಇಷ್ಟು ದಿನಕ್ಕೆ ಇದನ್ನೇ ಕೊಡ್ಬೇಕು ಔಷಧಿ ಅಂತ ಹೇಳಿದ್ಮೇಲೆ ನಾವು ಅವ್ರು ಹೇಳ್ದಂಗೆಲ್ಲ ಹಿಂದಿಂದಲೇ ಮಾಡ್ಕೊಂಡಿವಿ ಸರ್. ಈಗ ನೀವು ಒಂದು ಕುಟುಂಬದಲ್ಲಿ ಕೃಷಿ ಮಾಡೋದು ಬೇರೆ, ಒಬ್ಬ ಕುಟುಂಬದ ಸದಸ್ಯಯಾಗಿ ನಿಮ್ದೇ ಭೂಮಿ ಇದ್ರೆ ಕೃಷಿ ಮಾಡೋದು ಬೇರೆ, ಇದು ನಿಮ್ಮ ಸಂಘದ ಮೂಲಕ ಮಾಡ್ತಾ ಇರ್ತೀರಿ, ಏನಾದರೂ ಮಾಡ್ಬೇಕಂದ್ರೆ ಮತ್ತೆ ನೀವು ಎಲ್ಲರೂ ಮಾತಾಡ್ಕೊಂಡೇ ಮಾಡಬೇಕು, ಇದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ ನೀವು? ಎಲ್ಲರೂ ಮಾತಾಡ್ತೀವಿ ಸರ್, ಒಂದೊಂದ್ ಡೇಟ್ ಒಬ್ರು ಮಾತಾಡಿದ್ದು ಒಬ್ರಿಗೆ ಆಗೋದಿಲ್ಲ ಸರ್, ಆದ್ರೆ ಒಂದ್ ಮನೆಯರ ಸುಧಾರಿಸ್ಕೊಳ್ಳೋದಿಲ್ಲ, ನಾವು 7 ಮನೆಯರ್ ಇದ್ದೀವಿ ಸರ್, ಗದ್ದೆಯಲ್ಲಿ ಒದಾಡ್ತೀವಿ ಸರ್ ಆತರ ಈ ತರ, ಆದ್ರೆ ಒಕ್ಕಟ್ಟಾಗಿ ಮಾಡ್ಕೊಂಡು ಹೋಗ್ತಿದ್ವಿ ಸರ್. ಹ್ಞೂ ಸರ್, ಕುರಿದು ಇಬ್ಬಿಬ್ರು ಅಂತ ಹಂಚ್ಕೊಂಡಿವಿ ಸರ್, ಅವ್ರೇ ಕಸ ಬೆಳೆಯೋದು, ಕುರಿದು ಕಸ ಬೆಳೆದು ಕುರಿ ಬಿಟ್ಕೊಂಡು ಹೋಗ್ತೀವಿ ಸರ್, ಆತರ ಮಾಡ್ಕೊಂಡಿದ್ವಿ. ಅಂದ್ರೆ ನಿಮ್ಗೆ ಸಖಿ ಸಂಸ್ಥೆ 2.5 ಎಕರೆ ಭೂಮಿಯನ್ನ ಗುತ್ತಿಗೆ ಕೊಡಿಸಿದೆ, ಮತ್ತೆ ಅದಕ್ಕೆ ಬೇಕಾಗುವಂತ ಬೀಜ ಆಗಿರ್ಬೋದು ಮತ್ತು ಸಾವಯವ ಗೊಬ್ಬರಗಳಾಗಿರ್ಬೋದು ಇದೆಲ್ಲದನ್ನು ಸಖಿ ಸಂಸ್ಥೆ ಕೊಟ್ಟಿದೆ. ಮತ್ತೇನು ಸಹಾಯ ಮಾಡಿದೆ, ಕುರಿ ಸಾಕಾಣಿಕೆ ಎಲ್ಲ ಕೊಟ್ಟಿದಾರ? ಕುರಿ ಸಾಕಾಣಿಕೆ ಮತ್ತೆ ಆಡುಗಳು ಕೊಟ್ಟಿದ್ದಾರೆ ಸರ್, ಅದ್ರ ಗದ್ದೆಗಳಿಗೆಲ್ಲ ಏನ್ ಸಹಾಯ ಮಾಡಿದಿರಿ ಆ ತರ ನಮ್ ಕುರಿದೇನು ಅನುಭವ ಇಲ್ಲ, ಅದ್ರ ಔಷಧಿಗಳು ಅವ್ರ ಅದ್ರ ಫುಡ್ ಗೊತ್ತಿಲ್ಲ, ಅದ್ ನಮ್ಗೆ ಹೆಂಗಿದ ನಮಗಿನ್ನು ಆರೋಗ್ಯ ತಪಾಸಣೆ ಮಾಡಿಸಿದ್ರು, ಇದ್ ಮಾಡಿದ್ದೆ ನಮಗೆ ತಕ್ಕಂಗ ಟ್ಯಾಬ್ಲೆಟ್ಸು ಗುಳಿಗಿನೂ ಟ್ಯಾನಿಕ್ನು ಕೊಟ್ಟಿದ್ದಾರೆ ಸರ್, ಆ ತರ ಔಷಧಿನೂ ಕುರಿಗೆ ಕೊಟ್ರೆ ಇನ್ನ ಚೆನ್ನಾಗಂತ ನಾವ್ ಕೇಳ್ಕೊಂಡಿದೀವಿ ಸರ್. ಚೆಕ್ ಮಾಡಿ ನಮಗೆ ಅದ್ರ ಗೊತ್ತಿಲ್ಲ, ಈ ತರ ನಮಗೆ ಹೆಂಗ ತಪಾಸಣೆ ಕೊಟ್ಟಿದ್ದೀರಿ ಆ ತರ ಕುರಿದು ಒಂದ್ಸಲ ಬಂದು ಮಾಡಿಕೊಟ್ರೆ ಇನ್ನ ಚೆನ್ನಾಗಂತ ಹೇಳಿದ್ವಿ ಸರ್. ಅಂದ್ರೆ ನಿಮ್ಗೆ ಕುರಿ ಸಾಕಾಣಿಕೆ ಅನುಭವನೇ ಇಲ್ಲ ಸರ್. ಅವುಗಳ ಆಹಾರ ಪದ್ಧತಿ ಹೇಗಿರ್ತದೆ, ಅವಕ್ಕೆ ಹೇಗೆ ನೋಡ್ಕೊಳ್ಬೇಕು ಗೊತ್ತಿಲ್ಲ. ಗೊತ್ತೇ ಇಲ್ಲ ಸರ್. ಈಗ ಹೇಗೆ ಮ್ಯಾನೇಜ್ ಮಾಡ್ತೀರಿ ಇದನ್ನೆಲ್ಲ? ಈಗ ನೀವು ಇವಾಗ ಮತ್ತೆ ಮ್ಯಾನೇಜ್ ಮಾಡ್ತೀವಿ ಸರ್, ಹಂಗ ಇವಾಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ಸರ್. ಇವಾಗ ಯಾರ್ದನ್ನ ಕುರಿಯರ್ ಇರ್ತಾರಲ್ಲ ಸರ್, ಅವ್ರನ್ನ ಕೇಳ್ಕೊಂತೀವಿ ಆ ತರ ಏನ್ ಔಷಧಿ ಆಗ್ಲಿ, ಫೋನ್ ಮಾಡಿ ಡಾಕ್ಟರ್ ಕರ ಕಳ್ಸ್ಕೊಂಡು ಎಲ್ಲ ತೋರಿಸ್ತೀವಿ ಸರ್. ಈಗ ನೀವು 2.5 ಎಕರೆಯಲ್ಲಿ ಸಾವಯವ ಕೃಷಿಯಲ್ಲಿ ಏನೇನ್ ಬೆಳೆದಿರಮ್ಮ? 1.5 ಎಕರೆ ಭತ್ತ ಹಾಕಿದ್ವಿ ಸರ್, 1/2 ಎಕರೆ ಕುರಿ ಮೇವ್ ಹಾಕಿದೀವಿ, ತರಕಾರಿ 1/2 ಎಕರೆ ಹಾಕಿದ್ವಿ ಸರ್. ತರಕಾರಿ ಚೌಳಿಕಾಯಿ, ಬದನೆಕಾಯಿ, ಅವೆಲ್ಲ ಹಾಕಿದ್ವಿ ಸರ್. ಅವೇನು ನಮ್ಮ ಕೈಗೆ ಎತ್ತಿಲ್ಲ. ಚೌಳಿಕಾಯಿ 6 ಕೆಜಿ ಸಿಕ್ಕಿದ ಸರ್, 1/12 ಕೆಜಿ ಚೆಂಡು ಹೂವಿ ಸಿಕ್ಕಿದಾವೆ. ಹ್ಞೂ ಸರ್. ಮತ್ತೆ ಪಲ್ಯ 600 ರೂಪಾಯಿ ಆಗಿದೆ ಸರ್, ಪಲ್ಯ 2 ಟೈಮ್ ಕಿತ್ತಿದೀವಿ, ಅದೊಂದು ಸ್ವಲ್ಪ ಅಷ್ಟಾಗಿದೆ ಸರ್. ಚೌಳಿಕಾಯಿದೆ 6 ಕೆಜಿ ದುಡ್ಡು ಬಂದಿದೆ ಸರ್. ಅಲಸಂದಿ 1/2 ಕೆಜಿ ಅಷ್ಟು ಸಿಕ್ಕಿದ್ವಿ ಸರ್, ನಾವೇ ಎಲ್ಲರೂ ತಗೊಂಡಿದ್ವಿ ಸರ್. ಅಂದ್ರೆ ಈಗ ನೀವು ಸಾವಯವದಲ್ಲಿ ಬೆಳೆದಂತಹ ತರಕಾರಿ ಸೊಪ್ಪು ಇದನ್ನೆಲ್ಲ ನೀವೇ ನಿಮ್ಮ ಮನೆಗೆ ಬಳಕೆ ಮಾಡ್ಕೊಳ್ತಿದ್ರಿ? ಹ್ಞೂ ಸರ್, ನಾವೇ ಮನೆಗೆ ಬಳಕೆ ಮಾಡ್ತಿದ್ದೀವಿ, ಅದ್ರ ದುಡ್ಡು ನಾವೇ ಹಾಕ್ತೀವಿ. ಈ ಪಲ್ಯ ನಮಗೆ ಎಷ್ಟು ಹಾಕಿತ್ತಲ್ಲ ಸರ್, ಪಲ್ಯ ಒಂದೇ ಮಾರಿದ್ವಿ ಸರ್ ಕಡೆಗೆ. ಅದರಿಂದ ಬಂದಂತ ದುಡ್ಡು ನಿಮ್ಮ ಸಂಘದಲ್ಲಿ ವಿನಿಯೋಗ ಮಾಡ್ಕೊಂಡು? ಹ್ಞೂ, ಅದನ್ನೇ ಸಂಘದಲ್ಲಿ ಎತ್ತಿಕೆನದು ಸರ್. ಬೀಜಗಳು ನಮಗೆ ಇನ್ನು ಅನಿವಾರ್ಯ ಟೈಮ್ ರೊಕ್ಕ ಇರಲ್ಲ ಸರ್, ಅದನ್ನೇ ಹಾಕೋದು ತಗೊಂಡು ಬಂದು ಮಾಡೋದು ಸರ್. ಮತ್ತೆ ಉಳಿತಾಯ ಮಾಡಿದ್ವಿ ಸರ್, ವಾರ 50 ರೂಪಾಯಿ. ಆ ಉಳಿತಾಯ ಮಾಡಿದ್ರೆ ಅದು ಉಣ್ಣಿ ಕಟ್ ಮಾಡೋಕ್ಕೆ 1,000 ರೂಪಾಯಿ ಕೊಟ್ಟಿದ್ದೀವಿ, ಅದಕ್ಕೆ ಕೊಟ್ಟಿದ್ದೀವಿ ಸರ್. ಕೆಡಕ್ಕೆ ಕಟ್ಸಿದ್ದೀವಿ ಸರ್, ಅದಕ್ಕೆ 1,600 ರೂಪಾಯಿ ಕೊಟ್ಟಿದ್ದೀವಿ. ಹಂಗೆ ಎಲ್ಲಕ್ಕೂ ನಮ್ಮ ದುಡ್ಡನ್ನು ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ದೀವಿ ಸರ್. ಈಗ ನಿಮಗೆ ಈ ಸಾವಯವ ಕೃಷಿಯ ಅನುಭವ ಮೊದಲು ಇತ್ತ? ಅಂದ್ರೆ ಈಗ ನೀವು ಬೇರೆ ಬೇರೆ ಕೂಲಿ ಕೆಲಸ ಮಾಡ್ತಿರಲ್ವಾ, ಈ ತರದ ಕೃಷಿಯ ಯಾರು ಮಾಡ್ತಾ ಇಲ್ಲ ಸಾಮಾನ್ಯವಾಗಿ. ಎಲ್ಲರೂ ಅಂಗಡಿಯ ಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ಇವನ್ನೆಲ್ಲ ಬಳಕೆ ಮಾಡ್ತಾರೆ. ಈಗ ನೀವು ಇಲ್ಲಿ ಈ ರೀತಿ ಮಾಡುವಾಗ ನಿಮ್ಮ ಮನೆಯವರಾಗಿರ್ಬೋದು ಅಥವಾ ಅಕ್ಕಪಕ್ಕದ ಹೊಲದವರಾಗಿರ್ಬೋದು ಯಾವ ರೀತಿ ಪ್ರತಿಕ್ರಿಯೆ ಮಾಡ್ತಿದ್ರು? ಈ ತರ ಮಾಡಿದ್ರೆ ಏನ್ ತಗೊಂಡೋಗ್ತೀರಿ ನಾವ ನೀವು ಆ ತರ ನಾವು ಉಪ್ಪು ಹಾಕಿದ್ರೆ ಇಲ್ಲಿ ಬೆಳೆದ ಕಷ್ಟ ಐತಿ, ಈ ಭೂಮಿನ ಇರೋದೇ ಹಂಗೈತಿ, ಆ ಭೂಮಿ ಚೆನ್ನಾಗಿಲ್ಲ. ಉಪ್ಪು ಹಾಕಿದ್ರೆ ಬೆಳೆದ ಕಷ್ಟ ಐತಿ, ಅದನ್ನ ನಾವು ನೋಡಿದ್ದೇ ಭೂಮಿ. ಇದ್ರ ಕಷ್ಟ ಪಡ್ಬೇಕನ್ನೋದೇನೈತಿ ನಿಮಗೆ? ದಿನ 120 ರೂಪಾಯಿ 140 ರೂಪಾಯಿ ಕೂಲಿ ತರ್ಬೋದು ಅಂತ ಹೇಳ್ತಾರ ಸರ. ನಾವೇನೋ ಇವ್ ಮಾಡಕತ್ತೀವಿ ಅಂದ್ರೆ ಮಾಡಿ ತೋರಿಸ್ಬೇಕನ್ನೋ ಛಲ ಐತಿ ಸರ್. ಬಟ್ ಆದ್ರೂ ನೀವೆಲ್ಲ ಚೆನ್ನಾಗಿ ಬೆಳೆದಿದ್ರಿ. ಹ್ಞೂ ಸರ್, 1 ಕ್ವಿಂಟಲ್ ಭತ್ತ ಆಗಿದ್ದೇವೆ ಸರ್, 1 ಕ್ವಿಂಟಲ್ ಬಂದಿದ್ವಿ ಸರ್. ಇವಾಗ ಅಕ್ಕಿ ಮಾಡಿದ್ರೆ 50 ಕೆಜಿ ಅಕ್ಕಿ ಬಂದಿದ್ದೇವೆ. ಎಲ್ರಿಗೂ ಅಕ್ಕಿ? ಹ್ಞೂ ಸರ್. ಚೆಂಡು ಹೂ ಸ್ತ್ರೀ ಶಕ್ತಿ ಸಂಘದ ಸದಸ್ಯರು ಏನಿದ್ರಿ, ಈ ಸಖಿ ಸಂಸ್ಥೆ ಒಂದು ವೇಳೆ ನಿಮಗೆ ಇಲ್ಲ, ನಾವು ಈ ಬಾರಿ ನಿಮಗೆ ಮೊದಲಿಗೆ ಒಂದು ಸಹಾಯ ಮಾಡಿದ್ವಿ, ನಿಮ್ಗೆ ಆಸರೆ ಆಗಿದ್ದೀವಿ, ಮುಂದೆ ನಾವೇನು ಮಾಡಲ್ಲ, ಹಾಗಾದಾಗೆ ನೀವು ಈ ಕೃಷಿಯನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಲಿಕ್ಕೆ ನೀವು ಯಾವ ಥರ ನಿರ್ಧಾರ ಮಾಡ್ತೀರಿ? ಅವಾಗ ನಮಗೆ ಕೈ ಓಡೋದಿಲ್ಲ ಸರ್, ದುಡ್ಕೊಂಡು ತಿನ್ನಾರ ನಾವು. ಇವಾಗೇನು ಸಹಾಯ ಮಾಡ್ತಾರ ಹೋಗೋಣ, ನಾವು ಕಷ್ಟಪಟ್ರೆ ನಮಗೆ ಅದು ಫಲ ಸಿಕ್ಕದ್ ನಮಗೆ ಬರ್ತೈತಿ, ಅವರು ತಗೊಳೋದಿಲ್ಲ ಅಂತಂದು ಸೇರಿದೀವಿ. ಇವಾಗ ಕೈಲಿದ್ದ ದುಡ್ಡು ಹಾಕಿ ಮಾಡೋಣ ಅನ್ನಷ್ಟು ಸ್ಥಿತಿ ಯಾರಿಗಿಲ್ಲ ಸರ್. ದುಡ್ಕೊಂಡು ತಿನ್ನಾರೇ ಎಲ್ಲರೂ ಸರ್. ವಾರ 50 ರೂಪಾಯಿ ಜೋಡ್ಸಕ್ಕಂದ್ರೂ ಆಗೋದಿಲ್ಲ ಸರ್, ಕಷ್ಟ ಫುಲ್ ಕಷ್ಟ. ಇವಾಗ ಅದ್ರಾಗ ಹೋದ್ರು ಅಯ್ಯೋ ಮುಂಜಾನೆ ಹೋಗಿ ಸಾಯಂಕಾಲ ತಕ್ಕಂಡು ಹೋದಾಗ ಸರ್ ಈ ಗದ್ದೆಗಳು ಕೆಲಸ ಇಲ್ಲ, ಕಳೆಕಾಗಿದ್ರು ಹೋದ್ರೆ 5:30 ಹಂಗೆ ಬರ್ತಿದ್ವಲ್ಲ ಸರ್. ಇಷ್ಟತ್ತಕ್ಕನ ಹೋಗಿ ಏನು ಮಾಡ್ತೀರಿ ನೀವು, ಇಷ್ಟತ್ತಕ್ಕನ ಹೋದ್ರೆ 140 ರೂಪಾಯಿ ಕೂಲಿ ತರ್ಬೋದು ಅಂತ ಅಂತಿದ್ರು ಅಂತಾರೆ ಸರ್. ಆದ್ರೆ ನಾವು ಅದ್ರ ಬಗ್ಗೆ ಟೆನ್ಷನ್ ತಗೊಂಡಿಲ್ಲ. ಸಾಮೂಹಿಕವಾಗಿ ನೀವು ಈ ತರದ ಒಂದು ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ರಿ? ಹ್ಞೂ ಸರ್, ಮುಂದುವರಿಸ್ಕೊಂಡು ಹೋಗ್ತೀವಿ ಸರ್. ಆಮೇಲೆ ನೀವು ಈ ಕೆಲವೊಂದು ದ್ರಾವಣಗಳ ಬಗ್ಗೆ ಹೇಳ್ತಾ ಇದ್ರಿ ಮತ್ತೆ ಮತ್ತೆ, 2 ಎಲೆ ದ್ರಾವಣ, ಡಿಕಂಪೋಸರು, ಮತ್ತೆ ಇನ್ನೊಂದು ಯಾವ್ದು ದ್ರಾವಣ ಮಾಡ್ತಿದ್ರಿ? ಇಲ್ಲ, ಇಂಡಿ ಹಾಕಿದ್ವಿ ಸರ್, ಇಂಡಿ. ಅಂದ್ರೆ ಇವೆಲ್ಲವೂ ಸಹಿತ ಸಾವಯವ ಕೃಷಿಗೆ ಬೇಕಾಗುವಂತ ಸಾಮಗ್ರಿಗಳು. ಈ 2 ಎಲೆ ದ್ರಾವಣ ಅಂದ್ರೆ ಏನಮ್ಮ, ಏನೇನ್ ಮಾಡ್ತಾ ಇದ್ರಿ? ಡ್ರಮ್ ಅಲ್ಲಿ 200 ಲೀಟರ್ ನೀರ್ ಹಾಕ್ತಿವಿ ಸರ್, 5 ಕೆಜಿ ಬೇವಿನ ಸೊಪ್ಪು, 5 ಕೆಜಿ ಮದ್ಗುಣಕಿಯಲ್ಲಿ, ಆಕಳು ಗಂಜಲ 5 ಕೆಜಿ, 10 ದಿನ ನೆನೆ ಬಿಡ್ತೀವಿ ಸರ್. ಆಮೇಲೆ ಸ್ಪ್ರೈ ಮಾಡ್ಬೇಕು ಸರ್ ಅದನ್ನ. ಅಲ್ಲ, ಈ ಎಲೆಯನ್ನ ರುಬ್ಬಿ ಹಾಕ್ತಿದ್ರು? ಇಲ್ಲ ಸರ್, ರುಬ್ಬಿ ಹಾಕ್ಬೇಕು ಸರ್, ಸಣ್ಣಗೆ ರುಬ್ಬಿ ನೆನೆಯಲ್ಲಿ ಹಾಕ್ತಿವಿ ಸರ್ ಇದು ಡ್ರಮ್ನಲ್ಲಿ. ಎಷ್ಟು ದಿನ ಬಿಡ್ಬೇಕು ಅಂದ್ಕೊಳ್ಳಿ ಅದಕ್ಕೆ? 10 ದಿನ ಬಿಡ್ತೀವಿ ಸರ್. ಆಮೇಲೆ ಅದನ್ನ ಬಳಕೆ ಮಾಡ್ಕೋಬೇಕು. ಆಮೇಲೆ ಬಳಕೆ ಮಾಡ್ತೀವಿ ಸರ್. ಈ 2 ಎಲೆ ದ್ರಾವಣ ಯಾವ ಕಾರಣಕ್ಕೆ ಬಳಕೆ ಮಾಡ್ತೀವಿ, ಯಾವಾಗ ಬಳಕೆ ಮಾಡ್ಬೇಕು ಬೆಳೆಗಳಿಗೆ? ಅದು ಇನ್ನ ತೆನೆ ಬಿಳಕಿನ ಮುಂಚೆ ಸ್ಪ್ರೈ ಮಾಡ್ಬೇಕು ಸರ್. ಆಮೇಲೆ ಡಿಕಂಪೋಸರ್ ಅಂದ್ರೆ ಏನಮ್ಮ, ಅದನ್ನ ಹೆಂಗ್ ಬಳಕೆ ಮಾಡ್ಕೊಳ್ಳೋದು? ಅದು 2 kg ಬೆಲ್ಲ ಹಾಕ್ತೀವಿ ಸರ್. ಡಿಕಂಪೋಸರ್ ಡಬ್ಬಿ ಇರ್ತದೆ ಸರ್, ಆ ಡಬ್ಬಿಯಲ್ಲಿ 200 liter ನೀರು ಹಾಕ್ತೀವಿ ಸರ್. ಅದು ಮಡಿ ಮಡಿಗೆ ಒಂದೊಂದು ಜಗ್ ಹಾಕ್ತೀವಿ ಸರ್. ಸ್ಪ್ರೈ ಮಾಡೋದೇನಿಲ್ಲ ಸರ್, ಡಬ್ಬಿಯಲ್ಲಿ ಹಾಕ್ತೀವಿ ಸರ್. ಹರಿಯೋ ನೀರಲ್ಲಿ ಮಿಕ್ಸ್ ಮಾಡ್ತೀರಾ? ಇಲ್ಲ ಸರ್, ನೀರ್ ಕಟ್ಟಿರ್ತೀವಿ ಸರ್, ಫಸ್ಟ್ ನೀರ್ ಕಟ್ಟಿ ತೆಗ್ದು ಬಿಡ್ತೀವಿ ಸರ್. ಆಮೇಲೆ ನೀರ್ ನಿಂತಿರ್ತಾವಲ್ಲ, ಒಂದೊಂದು ಮಡಿಗೆ ಒಂದೊಂದು ಜಗ್ ಹಾಕೊಂತ ಹೋಗ್ತೀವಿ. ಈ ಡಿಕಂಪೋಸರ್ ಇಂದ ಬೆಳೆಗಳಿಗೆ ಏನ್ ಲಾಭ? ರೋಗ ಬರಲ್ಲ, ಚೆನ್ನಾಗಿ ಬೆಳೆ ಬರಲಿ ಅಂತ ಹಾಕ್ತಾರೆ. ಸಸಿ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಭೂಮಿ ಚೆನ್ನಾಗಿದ್ದಿಲ್ಲ ಸರ್, ಅದು ಹಿಂಡಿ ಕೊಟ್ರೆ ಚೆನ್ನಾಗಿ ಬರ್ತದೆ ಅಂತ ಹಿಂಡಿ ಕೊಡ್ಸಿದ್ರು. ಯಾವುದ್ರ ಹಿಂಡಿ ಅದು? ಶೇಂಗಾ ಹಿಂಡಿ ಸರ್, ಶೇಂಗಾ ಹಿಂಡಿ ಕೊಡ್ಸಿದ್ರು ಸರ್. ಅದು ಹಾಕಿಂದೆ ಭೂಮಿ ಎಲ್ಲ ಮಿದುವಾಗಿ ಚೆನ್ನಾಗಾಯ್ತು. ನಿಮ್ಗೆ ಈ ತರದ ಅನುಭವ ಮೊದ್ಲು ಇದ್ದಿಲ್ಲ ಅಂದ್ರೆ, ನೀವು ಕೆಲಸ ಮಾಡ್ತಾ ಇದೀರಲ್ವಾ, ನಿಮ್ಗೆ ಇದು ಬೇರೆಯವರಲ್ಲಿ ಹೊಲದಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡೋದಕ್ಕೂ ಈಗ ಇದು ನಿಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಅನ್ಸಿದೆ ನಿಮ್ಗೆ? ಸರ್, ವ್ಯತ್ಯಾಸ ಅನ್ಸಿದೆ ಸರ್. ಇನ್ನೊಬ್ರು ಗದ್ದೆಲ್ಲ ಹೋದ್ರೆ ಹೋಗಿ ಮಾಡೋದೈತಿ, ಕೂಲಿ ಬರೋದು ಬಿಡ ಅಂತ ಸುಮ್ನೆ ಆಗ್ಬಿಡ್ತೀವಿ ಸರ್. ಇದು ನಮ್ ಗದ್ದೆ ಅನಿಸ್ತದೆ ಸರ್, ಖುಷಿ ಆಗ್ತದೆ. ಖುಷಿ ಆಗ್ತದೆ ಸರ್, ಚೆನ್ನಾಗಿ ಬೆಳಿಬೇಕಲ್ಲ, ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಖುಷಿ ಆಗ್ತದೆ ಸರ್, ಮಾಡ್ಬೇಕನ್ನೋದು ಉಲ್ಲಾಸ ಸರ್. ಈಗ ಸಾಮಾನ್ಯವಾಗಿ ರೈತರು ಎಲ್ಲರೂ ಸಹಿತ ಹೆಚ್ಚು ಕೃಷಿಗೆ ಹಣವನ್ನು ಸಾಲ ಮಾಡ್ತಾರೆ, ಅಂದರೆ ಗೊಬ್ಬರಕ್ಕೆ ಸಾಲ ಮಾಡ್ತಾರೆ, ಬೀಜಕ್ಕೆ ಸಾಲ ಮಾಡ್ತಾರೆ, ಏನೇನೋ ಸಾಲ ಮಾಡ್ತಾರೆ, ಅದನ್ನ ಕಟ್ಟಲಿಕ್ಕಾಗಲೇ ಒದ್ದಾಡ್ತಾ ಇರ್ತಾರೆ. ಆದರೆ ನೀವು ಒಂದು 6 ತಿಂಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡ್ಬೋದು ಅನ್ನೋದನ್ನು ನೀವೇ ಪ್ರಾಯೋಗಿಕವಾಗಿ ಮಾಡಿದ್ದೀರಿ. ಈ ಜ್ಞಾನವನ್ನು ನಿಮ್ಮ ಅಕ್ಕಪಕ್ಕದ ರೈತರಿಗೆ ಹೇಳೋಕ್ಕೆ ನಿಮಗೆ ಆಸಕ್ತಿ ಇದೆಯಾ, ಬಯಸ್ತೀರಾ? ಹೇಳ್ತೀವಿ ಸರ್, ಈ ಥರ ಫುಲ್ ಖರ್ಚು ಮಾಡ್ಕೊಂಡು ಯಾಕೆ ಮಾಡಕ್ ಹೋಗ್ತೀರಾ, ಈ ತರ ಮಾಡಿದ್ರೆ ನಿಮ್ ಖರ್ಚುನು ಕಮ್ಮಿ ಆಗ್ತತಿ, ಫಲನು ಸಿಗ್ತತಿ, ಖರ್ಚು ಮಾಡ್ಕೊಂಡಕ್ ಹೋಗ್ಬಿಟ್ಟು ಸುಮ್ನೆ ಸಾಲ ಆಗ್ತತ ಅಂತ ಹೇಳ್ತೀವಿ ಸರ್ ಅಕ್ಕಪಕ್ಕ ಇರೋರ್ಗೆ. ಆ ತರ ಅವ್ರು ಕೇಳೋರಾದ್ರೆ ಕೇಳ್ತಾರೆ ಸರ್, ಹೌದು ಚೆನ್ನಾಗಿ ನೋಡೋಣ ಮಾಡಿ ನೋಡೋಣ ಕೇಳೋರು ಕೇಳ್ತಾರೆ ಸರ್. ಒಳ್ಳೇದಮ್ಮ ಆರಾಳ್ ಭಾಗ್ಯಮ್ಮ ಅವರೇ, ಮಲ್ಪನ ಗುಡಿಯಲ್ಲಿ ಚೆಂಡು ಸ್ತ್ರೀ ಶಕ್ತಿ ಸಂಘದ ಸದಸ್ಯರಾಗಿ ನೀವು ನಿಮ್ಮ ಸಂಘದಿಂದ ಮತ್ತು ಸಖಿ ಸಂಸ್ಥೆಯ ನೆರವಿನಿಂದ ಸಾವಯವ ಕೃಷಿಯನ್ನು, ಅದು ಸಹಕಾರ ಸಂಘದ ರೂಪದಲ್ಲಿ ಸಾಂಘಿಕವಾಗಿ ಈ ಕೃಷಿಯನ್ನು ಮಾಡ್ತಾ ಒಂದು ಸಾವಯವ ಕೃಷಿಯ ಒಂದು ಪ್ರಾಯೋಗಿಕ ಒಂದು ಅನುಭವವನ್ನು ನೀವು ಪಡ್ಕೊಂಡಿದ್ದೀರಿ. ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಬಹುದು, ರೈತರು ಆರ್ಥಿಕ ಹೊರೆಯಿಂದ ಮುಕ್ತರಾಗಬಹುದು ಮತ್ತು ಖುಷಿಯಿಂದ ಜೀವನವನ್ನು ನಿರ್ವಹಿಸ್ಬೋದು ಅನ್ನುವಂಥ ಅನುಭವಗಳನ್ನೆಲ್ಲ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ರೈತ ಮಹಿಳೆ ಭಾಗ್ಯಮ್ಮ ಅವರ ಕೃಷಿ ಜೀವನದ ಅನುಭವದ ನುಡಿಗಳನ್ನು ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ರೈತ ಬಂಧವರು ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಒಣ ಕಣಿಕೆ ಮೇವುಗಳ ಪೌಷ್ಟಿಕತೆ ಸುಧಾರಿಸುವುದು ಹೇಗೆ? ಏಕದಳ ಸಸ್ಯಗಳಲ್ಲಿ ಕಾಳು ತೆಗೆದುಕೊಂಡ ನಂತರ ಉಳಿಯುವ ಕಣಿಕೆ ಮೇವಿನಲ್ಲಿ ಪೌಷ್ಟಿಕಾಂಶಗಳು ಕಡಿಮೆ ಇರುತ್ತವೆ. ಅಸಂಪ್ರದಾಯಿಕ ಆಹಾರ ಪದಾರ್ಥಗಳಲ್ಲಿ ಕೂಡ ಪೌಷ್ಟಿಕಾಂಶಗಳ ಕೊರತೆ ಇರುತ್ತದೆ, ಹಾಗೂ ಕೆಲವೊಂದು ಹಾನಿಕಾರಕ ಪದಾರ್ಥಗಳು ಇರುತ್ತವೆ. ಇಂತಹ ಆಹಾರ ಪದಾರ್ಥಗಳ ಪೌಷ್ಟಿಕತೆಯನ್ನು ಸುಧಾರಿಸಲು ಹಾಗೂ ಅವುಗಳಲ್ಲಿರುವ ಹಾನಿಕಾರಕ ಪದಾರ್ಥಗಳನ್ನು ನಿವಾರಣೆಯನ್ನು ಮಾಡಬಹುದು. ತುಂಡರಿಸಿದ ಮೇವನ್ನು ನೀರಿನಲ್ಲಿ 7-8 ತಾಸು ನೆನೆಸಿ ಜಾನುವಾರುಗಳಿಗೆ ಮೇಯಿಸಬೇಕು. 20-25 liter ನೀರಿನಲ್ಲಿ 1-2 kg ಉಪ್ಪನ್ನು ಕರಗಿಸಿ ಅದರಲ್ಲಿ 1 quintal ತುಂಡರಿಸಿದ ಒಣಮೇವನ್ನು 7-8 ತಾಸು ನೆನೆಸಿ ತಿನ್ನಿಸುವುದು, ಅಥವಾ 20-25 liter ನೀರಿನಲ್ಲಿ 1-2 kg ಯೂರಿಯಾವನ್ನು ಚೆನ್ನಾಗಿ ಕರಗಿಸಿ 1 quintal ತುಂಡರಿಸಿದ ಒಣಮೇವಿನ ಮೇಲೆ ಈ ದ್ರಾವಣವನ್ನು ಸಿಂಪಡಿಸಿ 7-8 ತಾಸಿನ ನಂತರ ಬೆಳೆದ ದನಗಳಿಗೆ ಹಾಕಬೇಕು. 20-25 liter ನೀರಿನಲ್ಲಿ 1-2 kg ಯೂರಿಯಾ, 3-5 kg ಕಾಕಂಬಿ ಅಥವಾ ಬೆಲ್ಲ ಚೆನ್ನಾಗಿ ಕರಗಿಸಿ 1 quintal ತುಂಡರಿಸಿದ ಒಣಮೇವಿಗೆ ಸಿಂಪಡಿಸಿ 7-8 ತಾಸಿನ ನಂತರ ಬೆಳೆದ ದನಗಳಿಗೆ ಹಾಕಬೇಕು. ಒಣಮೇವುಗಳನ್ನು ಯೂರಿಯಾದಿಂದ ಪೌಷ್ಟೀಕರಿಸುವುದು. ಭತ್ತದ ಹುಲ್ಲು, ಗೋಧಿ ಹೊಟ್ಟು, ಜೋಳ, ಗೋವಿನ ಜೋಳ, ಸಜ್ಜೆಯ ಕಣಿಕೆಗಳು ಮುಂತಾದ ಕೃಷಿ ಉಪಪದಾರ್ಥಗಳನ್ನು 1-2 ಅಂಗುಲ ಕತ್ತರಿಸಿ ಸಿಮೆಂಟ್ ಅಥವಾ ಯಾವುದೇ ತರಹದ ಪಕ್ಕಾ ನೆಲದ ಮೇಲೆ 1 quintal ಒಣಮೇವನ್ನು ಹರಡಬೇಕು. 4 kg ಯೂರಿಯಾವನ್ನು 45 liter ನೀರಿನಲ್ಲಿ ಚೆನ್ನಾಗಿ ಕರಗಿಸಿ ದ್ರಾವಣವನ್ನು 1 quintal ಕತ್ತರಿಸಿದ ಒಣಮೇವುಗಳ ಮೇಲೆ ಝರಝರಿಯಿಂದ ಸಿಂಪಡಿಸಿ ಸರಿಯಾಗಿ ಮಿಶ್ರಣ ಮಾಡಬೇಕು. ಹೀಗೆ ಸಂಸ್ಕರಿಸಿದ ಮೇವುಗಳನ್ನು ಹವೆ ಹಾಗೂ ನೀರು ಆಡದ ಹಾಗೆ 3 ವಾರ ಮುಚ್ಚಿಡಬೇಕು. ನಂತರ 1 ದಿವಸ ಹವೆಯಾಡಲು ತೆಗೆದಿಟ್ಟು ಒಣಗಿಸಿ ಬೆಳೆದ ಜಾನುವಾರುಗಳಿಗೆ ಹಾಕಬೇಕು. ಈ ರೀತಿ ಸಂಸ್ಕರಿಸಿದ ಹುಲ್ಲನ್ನು ಪಶುಗಳು ಶೇಕಡಾ 15-25% ಹೆಚ್ಚಿಗೆ ಪ್ರಮಾಣದಲ್ಲಿ ತಿನ್ನುವುದಲ್ಲದೆ ತಿಂದ ಮೇವಿನಿಂದ ಹೆಚ್ಚಿಗೆ ಶಕ್ತಿಯೂ ಸಿಗುವುದು. ಪಾಚನೀಯ ಸಸಾರಜನಕ ಶೇಕಡಾ 7-9% ಸಿಗುವುದರಿಂದ ದಾಣಿ ಮಿಶ್ರಣಗಳಲ್ಲಿ ಸಸಾರಜನಕ ಅನುಪಾತವನ್ನು ಕಡಿಮೆ ಮಾಡಬಹುದು. ಇವೆಲ್ಲವುಗಳಿಂದ ಪಶು ಉತ್ಪಾದನೆ ಖರ್ಚು ಕಡಿಮೆಯಾಗುವುದು. ಈ ಮೇವನ್ನು ಪಶುಗಳಿಗೆ, ಹಾಲು ಹಿಂಡದ ಪಶುಗಳಿಗೆ ಹಾಗೂ ಪ್ರತಿದಿನ 5-10 ಕಿಲೋಗ್ರಾಂ ಹಾಲು ಕೊಡುವ ಪಶುಗಳಿಗೆ, ಅವುಗಳ ಜೀವನಾಧಾರಕ್ಕೆ ಬೇಕಾಗುವ